ಇನ್ನು ಈಗ ಮೊಳಕೆ ಹೊಡೆದು ಎರಡೆಲೆ ಬಿತ್ತಿರುವಂಥ ಗಿಡಗಳನ್ನ ನೋಡಿದಾಗ ಹೆಚ್ಚಾಗಿ ನಾವು ನೆರಳಿನ ಶೇಕಡ 50% ನೆರಳು ಇಲ್ಲದಾಗ ಈ ಬಾಧೆ ಹೆಚ್ಚಾಗಿ ಕಾಣ್ಬೋದು. ಅದರಿಂದ ಬಹಳಷ್ಟು ಕಡೆ ಈ ಸಮಸ್ಯೆಯನ್ನು ಇತ್ತೀಚೆಗೆ ನಾವು ಕಾಣ್ತಾ ಇದ್ದೀವಿ. ಬೇಸಿಗೆ ಹಂಗಾಮಿನಲ್ಲಿ ಶೇಕಡ 50% ನೆರಳನ್ನು ನಾವು ಆ ಗಿಡಗಳ ನೆರಳಿನಲ್ಲಿ ಅಥವಾ ತೆಂಗಿನ ತೋಟಗಳಲ್ಲಿ ಅಥವಾ ಅಡಿಕೆ ತೋಟಗಳಲ್ಲಿ ಅಥವಾ ಹಸಿರುಮನೆ ವಾತಾವರಣದಲ್ಲಿ ಇಟ್ಟಾಗ ನಮಗೆ ಈ ಬಿಸಿಲಿನ ಹಂಗೆ ಬೇಗೆಯಿಂದ ಈ ಗರಿಗಳು ಬಿಳುಪು ಆಗಿರುವುದಂಥವನ್ನು ಕಾಣ್ಬೋದು. ಇದರ ನಿರ್ವಹಣೆಗೆ ನಾವು ನಾನು ಅವಾಗ ಹೇಳಿದಾಗಿ ತೋಟಗಳಲ್ಲಿ ಅಥವಾ ಹಸಿರುಮನೆ ವಾತಾವರಣದಲ್ಲಿ ಮಾಡಿದಾಗ ಈ ಬಿಸಿಲಿನ ಬೇಗೆಗೆ ತುತ್ತಾಗುವಂತಹ ಒಂದು ಲಕ್ಷಣಗಳು ಕೂಡ ಹತೋಟಿ ಮಾಡಬಹುದು. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದ ಹಿರಿಯ ಸಹಾಯಕ ಸಂಶೋಧಕರಾದ ಡಾಕ್ಟರ್ ಸುದೀಪ್ ಎಚ್ ಪಿ, ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಇದೀಗ ಕೇಳಿ ಜೈವಿಕ ಹಾಗೂ ದ್ರವ ರೂಪದ ಗೊಬ್ಬರಗಳ ಕುರಿತು ದಕ್ಷಿಣ ಕನ್ನಡ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರು. ಅವರು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೃಷಿ ವಿಜ್ಞಾನ ಕೇಂದ್ರ ಕಂಕನಾಡಿ ದಕ್ಷಿಣ ಕನ್ನಡ ಇಲ್ಲಿ ಮಣ್ಣು ವಿಜ್ಞಾನ ವಿಭಾಗದ ವಿಜ್ಞಾನಿಯಾಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಮಲ್ಲಿಕಾರ್ಜುನ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಗೊಬ್ಬರದ ಬಳಕೆಯಲ್ಲಿ ಜನರು ಸಾವಯವ ಗೊಬ್ಬರದ ಕಡೆಗೆ ಹೆಚ್ಚು ಒಲವನ್ನು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಜೈವಿಕ ಮತ್ತು ಸಾವಯವ ಗೊಬ್ಬರಗಳಲ್ಲಿ ಬೇರೆ ಬೇರೆ ವಿಧಗಳಿವೆ. ಅದರಲ್ಲಿ ದ್ರವರೂಪದ ಸಾವಯವ ಗೊಬ್ಬರದ ಬಗ್ಗೆ ಇವತ್ತು ನೀವು ತಿಳಿಸ್ಕೊಡ್ಬೇಕು. ಸರಿ, ಈಗ ಜೈವಿಕ ಗೊಬ್ಬರಗಳು ಯಾವುದೆಲ್ಲ ರೀತಿಯಲ್ಲಿ ಇರುವಂಥದ್ದು? ಜೈವಿಕ ಗೊಬ್ಬರಗಳು ಇವು ಸೂಕ್ಷ್ಮಾಣು ಜೀವಿಗಳನ್ನು ಹೊಂದಿದ ಪದಾರ್ಥಗಳಾಗಿದ್ದು ರಾಸಾಯನಿಕ ಗೊಬ್ಬರವನ್ನು ಭಾಗಶಃ ಅಥವಾ ಸಂಪೂರ್ಣವಾಗಿ ಕಡಿಮೆ ಮಾಡಲು ಸಹಾಯವಾಗಿರುತ್ತವೆ. ಅಲ್ಲದೆ ಈ ಸೂಕ್ಷ್ಮಾಣು ಜೀವಿಗಳು ಅನೇಕ ಥರದ ಬೆಳೆ ಪ್ರಚೋದನಾ ವಸ್ತುಗಳನ್ನು ಉತ್ಪಾದಿಸಿ ಆ ಒಂದು ಬೆಳೆಗೆ ಒದಗಿಸಿ ಒಂದು ಬೆಳೆಯ ಒಂದು ಉತ್ತಮ ಇಳುವರಿಯನ್ನು ಪಡೆಯಲು ಸಹಕಾರಿಯಾಗಿರ್ತವೆ. ಈಗ ಜೈವಿಕ ಗೊಬ್ಬರ ಬಗ್ಗೆ ಹೇಳುದಿದ್ರೆ ಯಾವ್ಯಾವ ಥರದ್ದೆಲ್ಲ ಗೊಬ್ಬರಗಳಿದ್ದಾವೆ ಸರ್? ಜೈವಿಕ ಗೊಬ್ಬರಗಳಲ್ಲಿ ಈ ಒಂದು ಅವುಗಳ ಯಾವ ಒಂದು ಕಾರ್ಯ ನಿರ್ವಹಿಸುತ್ತೆ ಅದರ ಆಧಾರದ ಮೇಲೆ ವಿಂಗಡಣೆ ಮಾಡಬೇಕಾದ್ರೆ ಸಾರಜನಕವನ್ನು ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು ಅಂತ ಹೇಳ್ಬೋದು. ಸಾರಜನಕವನ್ನು ಹಿಡಿದಿಟ್ಕೊಳ್ಳುವಂಥದ್ದು, ಆನಂತರ ಈ ಒಂದು ರಂಜಕವನ್ನು ಕರಗಿಸುವಂಥ ಜೈವಿಕ ಗೊಬ್ಬರಗಳು ಅಂತ ಹೇಳ್ಬೋದು. ಜಿಂಕ್ ಕರಗಿಸುವಂಥ, ಪೊಟ್ಯಾಶ್ ಕರಗಿಸುವಂಥ, ಹೀಗೆ ಈ ಥರ ರೀತಿಯ ನಾವು ಜೈವಿಕ ಗೊಬ್ಬರಗಳನ್ನು ವಿಂಗಡಣೆ ಮಾಡ್ಬೋದು. ಇದರಲ್ಲಿ ಸಾರಜನಕ ಸ್ಥಿರೀಕರಿಸುವ ಒಂದು ಜೈವಿಕ ಗೊಬ್ಬರಗಳಲ್ಲಿ ರೈಜೋಬಿಯಂ ಅಂತ ಬರುತ್ತೆ. ಮೊದಲನೇದಾಗಿ ಇದು ದ್ವಿದಳ ಧಾನ್ಯಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡುವಂಥದ್ದು. ಒಂದು ಎಕರೆಗೆ ಪ್ರತಿ ಹಂಗಾಮಿಗೆ 10-12 kg ಅಥವಾ ಗರಿಷ್ಠ ಅಂದರೆ 40-60 kg ಸಾರಜನಕವನ್ನು ಒದಗಿಸುವುದು ಸಂಶೋಧನಾ ವರದಿಯಾಗಿರ್ತಕ್ಕಂಥದ್ದು. ಬೆಳಗ್ಗೆ 8-10 kg ಸಾರಜನಕವನ್ನು ಇದು ನೀಡ್ತಕ್ಕಂಥದ್ದು. ಅಜೋಸ್ಪೈರ್ಲಮ್ ಅಂತ ಬರುತ್ತೆ, ಇದನ್ನು ಭತ್ತದಕ್ಕೆ ಮತ್ತು ಕಬ್ಬಿಗೆ ನಾವು ಬಳಕೆ ಮಾಡ್ಬೋದು. ಅಜೋಟೋಬ್ಯಾಕ್ಟರ್, ಹಸಿರು ನೀಲು ಪಾಚಿ, ಆನಂತರ ಅಜೋಲಾ, ಫ್ರಾಂಕಿಯಾ ಅಂತಂದು ಈ ಒಂದು ಅರಣ್ಯ ಬೆಳೆಗಳಿಗೆ ಗಾಳಿ ಮರ ಅಂತ ಬರುತ್ತೆ, ಅದರ ಒಟ್ಟಿಗೆ ಇರತಕ್ಕಂಥ ಒಂದು ಫ್ರಾಂಕಿಯಾ, ಅಜೋ ರೈಜೋಬಿಯಮ್ ಅಂತ ಇಂಥ ಒಂದು ಬೆಳೆಗಳನ್ನು ನಾವು ಹೆಚ್ಚಿಗೆ ಬಳಸ್ಬೋದು. ಅದೇ ರೀತಿ ಅಸ್ಟೋಬ್ಯಾಕ್ಟರ್ ಡೈ ಅಜೋಟೋಟ್ರೋಫಿಕಸ್ ಅಂತಂದು ವಿಶೇಷವಾಗಿ ಕಬ್ಬಿನ ಬೆಳೆಗೆ ಅತಿ ಸೂಕ್ತವಾದಂಥ ಸಾರಜನಕ ಸ್ಥಿರೀಕರಿಸುವಂಥ ಈ ಒಂದು ಜೈವಿಕ ಗೊಬ್ಬರ. ರಂಜಕ ಒದಗಿಸುವಂಥ ಗೊಬ್ಬರಗಳಾದ ಈ ಬ್ಯಾಕ್ಟೀರಿಯಾ ಅಂದರೆ ಬ್ಯಾಸಿಲಸ್ ಮೆಗಟೋರಿಯಮ್, ಬ್ಯಾಸಿಲಸ್ ಪಾಲಿಮಿಗ್ಸಾ, ಸುಡೋಮೋನಸ್ ಸ್ಟ್ರೈಟಾ ಅಂತ ಈ ಮೂರು ಜಾತಿಯ ಒಂದು ಜೈವಿಕ ಗೊಬ್ಬರಗಳನ್ನು ನಾವು ನೋಡ್ಬೋದು. ಶಿಲೀಂಧ್ರ ಅಂದರೆ ಪೆನ್ಸಿಲಿಯಂ ಬಲಾಜಿ, ಅಸ್ಪರ್ಜಿಲಸ್ ಅವಮೋರಿ ಅಂತ ಈ ಎರಡು ಜಾತಿಯ ಒಂದು ಶಿಲೀಂಧ್ರ ಅಥವಾ ಜೈವಿಕ ಗೊಬ್ಬರನ ನೋಡ್ಬೋದು. ಮೈಕೋರೈಸ್ ಅಂತ ಬರುತ್ತೆ, ಅದನ್ನು ಸಹ ಈ ಒಂದು ರಂಜಕವನ್ನು ಒದಗಿಸುವಂಥ ಒಂದು ಜೈವಿಕ ಗೊಬ್ಬರ. ಈ ಥರ ಬೇರೆ ಗೊಬ್ಬರ ಅಂದರೆ ಪೊಟ್ಯಾಶ್ ಕರಗಿಸುವಂಥ ಜೈವಿಕ ಗೊಬ್ಬರಗಳಿದ್ದಾವೆ, ಜಿಂಕನ್ನು ಕರಗಿಸುವ ಒದಗಿಸುವಂಥ ಜೈವಿಕ ಗೊಬ್ಬರಗಳಿದ್ದಾವೆ. ಬೆಳೆ ಪ್ರಚೋದನಾ ವಸ್ತುಗಳನ್ನು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಒದಗಿಸಬಲ್ಲ ಕೆಲವು ಜೈವಿಕ ಕನ್ಸಾರ್ಷಿಯ ಅಂತ ಇರ್ತವೆ. ಎಲ್ಲ ಒಂದು ಜೈವಿಕ ಗೊಬ್ಬರಗಳನ್ನು ಉಂಟು ಮಾಡ್ತಕ್ಕಂಥ ಬೇರೆ ಬೇರೆ ಜೀವಿಗಳನ್ನು ಹೊಂದಿರತಕ್ಕಂಥ ಒಂದು ಜೈವಿಕ ಗೊಬ್ಬರಗಳು ಇದ್ದಾವೆ. ಈಗ ಈ ಜೈವಿಕ ಗೊಬ್ಬರಗಳನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗಿಸೋದು? ಇದನ್ನು ಮೂರು ವಿಧಾನಗಳಲ್ಲಿ ನಾವು ಉಪಯೋಗಿಸ್ಬೋದು. ಮೊದಲೇದಾಗಿ ಬೀಜೋಪಚಾರ, ಎರಡನೇದು ಸಸಿಮಡಿ ಅಥವಾ ಸಸಿಗಳ ಉಪಚಾರ, ಆನಂತರ ನೇರವಾಗಿ ಕ್ಷೇತ್ರಕ್ಕೆ ಬಳಸುವಂಥದ್ದು. ಈ ಬೀಜೋಪಚಾರ ಮಾಡೋದ್ರಿಂದ ನಾವು ಕಡಿಮೆ ಪ್ರಮಾಣದಲ್ಲಿ ನಾವು ಹೆಚ್ಚಿನ ಒಂದು ವಿಸ್ತೀರ್ಣಕ್ಕೆ ಇದು ಮಾಡ್ಬೋದು. ಪ್ರತಿ ಎಕರೆಗೆ ಬೀಜದ ಪ್ರಮಾಣ 10 ಕಿಲೋಗ್ರಾಂ ಇತ್ತಂದರೆ ನಾವು 500 ಗ್ರಾಮ್ನಷ್ಟು ಈ ಜೈವಿಕ ಗೊಬ್ಬರವನ್ನು ಬಳಕೆ ಮಾಡಬೇಕಾಗುತ್ತೆ. 10-20 ಕಿಲೋಗ್ರಾಂ ಇತ್ತಂದರೆ 750 ಕಿಲೋಗ್ರಾಮ್. 20ಕ್ಕಿಂತ ಹೆಚ್ಚು ಬೀಜದ ಪ್ರಮಾಣ ಬೇಕಿತ್ತಂದರೆ ಅದಕ್ಕೆ ನಾವು 1 ಕಿಲೋಗ್ರಾಮ್ನಷ್ಟು ಜೈವಿಕ ಗೊಬ್ಬರ ಬೀಜೋಪಚಾರ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಹೌದಾ, ನಾವು 1 ಕೆಜಿಯಲ್ಲೇ ಒಂದು ಎಕರೆಗೆ ಇಲ್ಲಿ ಇದು ಮಾಡ್ಬೋದು. ಅದೇ ನಾವು ಕ್ಷೇತ್ರಕ್ಕೆ ಹಾಕಬೇಕಾದ್ರೆ ಅಲ್ಲಿ 8-10 ಕಿಲೋಗ್ರಾಮ್-15 ಕಿಲೋಗ್ರಾಂವರೆಗೂ ಹಾಕಬೇಕಾಗುತ್ತೆ. ಅದೇ ಸಸಿಮಡಿ ಉಪಚಾರ ಮಾಡಬೇಕಾದ್ರೆ 5 ಕಿಲೋಗ್ರಾಮ್ ಒಂದು ಜೈವಿಕ ಗೊಬ್ಬರವನ್ನು 10 ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿ ಒಂದು ಎಕರೆಗೆ ಬೇಕಾಗುವಂಥದ್ದು. ನಾಟಿ ಮಾಡುವ ಮೊದಲು ಸಸಿಗಳನ್ನು ಬೇರುಗಳನ್ನು ಅದರಲ್ಲಿ ಅದ್ದಿ 25 ನಿಮಿಷ ನಂತರ ಇದನ್ನು ನೆನೆ ಇಟ್ಟು ನಾಟಿ ಮಾಡೋದ್ರಿಂದ ಇದರ ಒಂದು ಒಳ್ಳೆಯ ಫಲಿತಾಂಶವನ್ನು ನಾವು ಕಾಣ್ಬೋದು. ಕ್ಷೇತ್ರಕ್ಕೆ ನೇರವಾಗಿ ಬಳಕೆ ಮಾಡೋದಾದರೆ 8 ಕಿಲೋಗ್ರಾಂ ಜೈವಿಕ ಗೊಬ್ಬರವನ್ನು 200 ಕಿಲೋಗ್ರಾಂ ಕಾಂಪೋಸ್ಟ್ನೊಂದಿಗೆ ಬೆರೆಸಿ ಅದನ್ನು ಉಪಚಾರ ಮಾಡ್ಬೋದು. ಈಗ ಮುಖ್ಯವಾಗಿ ನಾವು ಹೆಚ್ಚು ಕೇಳ್ತಾ ಇರುವಂಥದ್ದು ಅಂತ ಹೇಳಿದರೆ ಅಜೋಲಾ. ಈ ಅಜೋಲಾ ಅನ್ನುವಂಥದ್ದು ಹೇಗೆ, ಅದರ ಬಳಕೆ ಹೇಗೆ ಸರ್? ಅಜೋಲಾ ಇದು ಒಂದು ಜೈವಿಕ ಗೊಬ್ಬರ. ಈ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಹಿಡಿದಿಟ್ಟು ಅದು ಸಸ್ಯಗಳಿಗೆ ಭೂಮಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಒದಗಿಸುವಂಥ ಒಂದು ಜೈವಿಕ ಗೊಬ್ಬರ ಅಂತ ಹೇಳ್ಬೋದು. ಪ್ರತಿ ಎಕರೆಗೆ 4-5 ಟನ್ನಷ್ಟು ಅಜೋಲ ಗೊಬ್ಬರವನ್ನು ಭತ್ತ ನಾಟಿ ಮಾಡಿದ ಒಂದು ವಾರದ ನಂತರ ಹಾಕಬೇಕಾಗುತ್ತೆ. ಇದರ ಜೊತೆಗೆ 4 ಕಿಲೋಗ್ರಾಂ ಸೂಪರ್ ಫಾಸ್ಫೇಟ್ ಹಾಕಬೇಕಾಗುತ್ತೆ. 2-5 ಕ್ವಿಂಟಲ್ ಬೆಳೆಯುತ್ತಿರುವ ಅಜೋಲವನ್ನು ಪ್ರತಿ ಎಕರೆಯಂತೆ ನಾಟಿ ಮಾಡುವುದಕ್ಕಿಂತ ಒಂದು ವಾರ ಮುಂಚಿತವಾಗಿ ಹರಡಬೇಕು. ಒಂದು ವಾರದಲ್ಲಿ ಇದು ದ್ವಿಗುಣ ಅಂದರೆ 2 ಪಟ್ಟು ಬೆಳೆದಿರುತ್ತದೆ. ಪ್ರತಿ ಎಕರೆಗೆ 12-20 ಕಿಲೋಗ್ರಾಂ ಸಾರಜನಕವನ್ನು ಒದಗಿಸುತ್ತದೆ. ಅಜೋಲ ಉಪಯೋಗಿಸಿದಾಗ ಗದ್ದೆಯಲ್ಲಿ 10-15 ಸೆಂಟಿಮೀಟರ್ ನಾವು ನೀರು ನಿಲ್ಲುವ ಹಾಗೆ ನೋಡಿಕೊಳ್ಬೇಕು. ಇದರಿಂದ ಏನಂದರೆ ನಾವು ಒಂದು ಮೂಟೆ ಬೇಕಾದ ಒಂದು ಯೂರಿಯಾ ಗೊಬ್ಬರವನ್ನು ನಾವು ಕಡಿಮೆ ಮಾಡಬಹುದು. ಈಗ ಸಾಮಾನ್ಯವಾಗಿ ಮೊದಲಿಂದಲೂ ಕೂಡ ನಾವು ಘನರೂಪದ ಒಂದು ಜೈವಿಕ ಗೊಬ್ಬರಗಳನ್ನು ಕೊಡುವಂಥದ್ದು ಉಂಟು. ಇತ್ತೀಚಿನ ದಿನಗಳಲ್ಲಿ ದ್ರವ ರೂಪದ ಗೊಬ್ಬರಗಳು ಕೂಡ ಹೆಚ್ಚು ಪ್ರಚಾರಕ್ಕೆ ಬರ್ತಾ ಇದೆ, ಇದರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು ಸರ್? ದ್ರವ ರೂಪದ ಗೊಬ್ಬರಗಳು ಸಾವಯವ ಕೃಷಿಗೆ ಬಹಳ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಅದರಲ್ಲಿ ಮೊದಲೇದಾಗಿ ಪಂಚಗವ್ಯ ಅಂತ, ಅದನ್ನು ಯಾವ ರೀತಿ ನಾವು ತಯಾರು ಮಾಡೋದಂದರೆ ಈ ಆಕಳ ಸಗಣಿ 7 ಕಿಲೋಗ್ರಾಮ್ನಷ್ಟು ಮತ್ತು ಆಕಳ ತುಪ್ಪ 1 ಕಿಲೋಗ್ರಾಮ್ ಇದನ್ನು ನಾವು ಮಿಶ್ರ ಮಾಡಿ 1-2 ದಿನ ಬಿಡಬೇಕು. ನಂತರದಲ್ಲಿ ಗೋಮೂತ್ರ 3 ಲೀಟ್ರ್, 10 ಲೀಟ್ರ್ ನೀರು ಇದನ್ನು 15 ದಿವಸದ ನಂತರ ಮಿಶ್ರ ಮಾಡಿ 15 ದಿವಸದವರೆಗೂ ಬಿಡಬೇಕು. ಅದರ ನಂತರ ಕಬ್ಬಿನ ಹಾಲು 3 ಲೀಟರ್ ಮತ್ತು ಆಕಳ ಹಾಲು 2 ಲೀಟರ್ ಮತ್ತು ಆಕಳಿನ ಮೊಸರು 2 ಲೀಟರ್, ತೆಂಗಿನ ಎಳೆನೀರು 2 ಲೀಟರ್ ಅಥವಾ ಈಸ್ಟ್ 100 ಗ್ರಾಮ್ ಮತ್ತು ಬೆಲ್ಲ 250 ಗ್ರಾಮ್ನಷ್ಟು, 12 ಕೊಳೆತ ಬಾಳೆಹಣ್ಣುಗಳನ್ನು ಹಾಕಿ ನಾವು 2 ವಾರದವರೆಗೆ ಅದು ಕೊಳಿಲಿಕ್ಕೆ ಬಿಡಬೇಕು. ಅದಾದ ನಂತರ ಅದನ್ನು ನಾವು ಸೋಸಿ ಅದನ್ನು ನಾವು ಸಿಂಪರಣೆಗೆ ಬಳಸ್ಬೋದು. ಯಾವ ರೀತಿ ಅಂದರೆ ಆ ಒಂದು ಸೋಸಿದ ಒಂದು ದ್ರಾವಣವನ್ನು 2% ನಾವು ಇದು ಮಾಡೋದು, ಅಂದರೆ 100 ಲೀಟ್ರ್ ಇತ್ತಂದರೆ 2 ಲೀಟ್ರ್ನಷ್ಟು ಅಂತ 2% ದ್ರಾವಣವನ್ನು ಮಾಡಿ ನಾವು ಸಿಂಪಡಣೆ ಮಾಡೋದ್ರಿಂದ ಅದು ಅಥವಾ ನೀರಾವರಿ ಇತ್ತಂದರೆ ನೀರಾವರಿ ಮುಖಾಂತರ 20 ಲೀಟ್ರ್ ಈ ಒಂದು ಪಂಚಗವ್ಯವನ್ನು ನಾವು ಬಿಡುವ ಮುಖಾಂತರ ಒಳ್ಳೆಯ ಒಂದು ಫಲಿತಾಂಶವನ್ನು ಕಾಣಬಹುದು. ಇದು ಮುಖ್ಯವಾಗಿ ಏನು ಉಪಯೋಗ ಆಗ್ತದೆ ಸರ್? ಇದು ವಿವಿಧ ಬೆಳೆಗಳಿಗೆ ಸಸ್ಯ ಪ್ರಚೋದಕದಂತೆ ಅಂತ, ಪ್ರಚೋದಕತೆ ಅಂದರೆ ಒಂದು ಗ್ರೋತ್ ರೆಗ್ಯುಲೇಟರ್ ಅಥವಾ ಜಾಸ್ತಿ ಬೆಳವಣಿಗೆ ಆಗಲಿಕ್ಕೆ ಪ್ರಚೋದನೆಯನ್ನು ಉಂಟು ಮಾಡ್ತಕ್ಕಂಥ ವಸ್ತುಗಳನ್ನು ಇದು ಹೊಂದಿರುತ್ತೆ. ಬೆಳೆ ಬೆಳವಣಿಗೆಯನ್ನು ಸರಿ ಮಾಡುವಂಥದ್ದು, ಹೂ ಫಸಲು ಹೆಚ್ಚಿಸುವಲ್ಲಿ ಪಂಚಗವ್ಯ ಬಹಳ ಪರಿಣಾಮಕಾರಿ. ಬೆಳೆಗಳಿಗೆ ಪೋಷಕಾಂಶ ಒದಗಿಸುತ್ತದೆ, ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಎಲ್ಲ ತರಕಾರಿಗಳಿಗೆ, ಹೂವಿನ ಬೆಳೆಗಳಿಗೆ, ಹಣ್ಣಿನ ಬೆಳೆಗಳಿಗೆ, ಹತ್ತಿ, ಮೆಣಸಿನಕಾಯಿ, ಶೇಂಗಾ, ಸೋಯಾವರೆ, ಆಲೂಗಡ್ಡೆ, ಅರಶಿನ, ಬಾಳೆ, ಕಬ್ಬು, ಭತ್ತ, ಗೋಧಿ, ಕಾಳುಮೆಣಸು ಇತ್ಯಾದಿ ಬೆಳೆಗಳಲ್ಲಿ ಹೆಚ್ಚು ಪ್ರಯೋಜನಕಾರಿ ಎಂದು ಕಂಡುಬಂದಿದೆ. ಇದೇ ರೀತಿ ಇನ್ನೊಂದು ಜೀವಾಮೃತ ಅನ್ನುವಂಥ ಗೊಬ್ಬರ ತುಂಬ ಪ್ರಚಾರದಲ್ಲಿದೆ, ಇದರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಇವೆಲ್ಲ ಈ ಒಂದು ಜೀವಾಮೃತ ಇದು ಬಹುಮುಖಿ ಉಪಯುಕ್ತ ದ್ರವ ರೂಪದ ಗೊಬ್ಬರವಾಗಿರುತ್ತೆ. ಇದನ್ನು ರೈತರು ತಮ್ಮ ಕ್ಷೇತ್ರದಲ್ಲಿ ತಾವೇ ತಯಾರು ಮಾಡಬಹುದು. ಇದರ ತಯಾರಿಕೆಯಲ್ಲಿ ಸ್ಥಳೀಯವಾಗಿ ಕ್ಷೇತ್ರದಲ್ಲಿ ಸಿಗುವ ಆಕಳ ಗಂಜಲು, ಸಗಣಿ, ದ್ವಿದಳ ಧಾನ್ಯದ ಹಿಟ್ಟು, ಬೆಲ್ಲ ಮತ್ತು ಮಣ್ಣಿನ ಅವಶ್ಯಕತೆ ಇರುತ್ತೆ. ಜೀವಾಮೃತ ತಯಾರಿಸಲು 200 ಲೀಟರ್ ನೀರಿಗೆ 10 ಕಿಲೋಗ್ರಾಂ ಆಕಳ ಸಗಣಿ, 10 ಲೀಟರ್ ಗೋಮೂತ್ರ, 2 ಕಿಲೋಗ್ರಾಂ ಬೆಲ್ಲ, 2 ಕಿಲೋಗ್ರಾಂ ದ್ವಿದಳ ಧಾನ್ಯದ ಹಿಟ್ಟು ಹಾಗೂ 500 ಗ್ರಾಂನಷ್ಟು ಮಣ್ಣನ್ನು ಯಜ್ಞಗಿಡಗಳಾದ ಅರಳಿ, ಬನ್ನಿ, ಆಲದ ಗಿಡಗಳ ಬುಡದಿಂದ ಸಂಗ್ರಹಿಸಿ ಬಳಸಲಾಗುತ್ತದೆ. ಇವುಗಳನ್ನು ಸೇರಿಸಿ ತಯಾರಿಸಿದ ಮಿಶ್ರಣವನ್ನು 1 ವಾರದವರೆಗೆ ದಿನಕ್ಕೆ 2-3 ಸಲ ಕೋಲಿನಿಂದ ತಿರುಗಿಸಿ ಕೊಳೆಯಲು ಬಿಡಬೇಕು. 1 ವಾರದ ನಂತರ ಇದನ್ನು ಸಸ್ಯಗಳ ಪೋಷಕಾಂಶವಾಗಿ ಬಳಸಲು ಹಾಗೂ ಸಸ್ಯ ಪ್ರಚೋದಕವಾಗಿ ವಿವಿಧ ಬೆಳೆಗಳಿಗೆ ಬಿತ್ತುವ ಸಮಯದಲ್ಲಿ ಮಣ್ಣಿನ ಮೇಲೆ ಸಿಂಪಡಣೆ ಉಪಯೋಗಿಸಬಹುದಾಗಿದೆ. ಇದಲ್ಲದೆ ನೀರಿನೊಂದಿಗೆ ಬೆಳೆಗಳಿಗೆ ಬಳಸಬಹುದಾಗಿದೆ. ಬೆಳೆಗಳಿಗೆ ಸಿಂಪಡಣೆ ಮಾಡಲು ದ್ರಾವಣ ತಯಾರು ಮಾಡಿ ಪ್ರತಿ ಎಕರೆಗೆ 200 ಲೀಟರ್ ಪ್ರಮಾಣದಲ್ಲಿ ಉಪಯೋಗಿಸಬಹುದು. ಹಾಗೆ ಬೀಜಾಮೃತ ಅನ್ನುವಂಥದ್ದು ಕೂಡ ಒಂದು ದ್ರವರೂಪದ ಗೊಬ್ಬರ, ಇದರ ತಯಾರಿ ಹೇಗೆ ಸರ್? ಈ ಬೀಜಾಮೃತ ಬೀಜೋಪಚಾರಕ್ಕೆ ಬಳಸ್ತಕ್ಕಂಥ ಒಂದು ದ್ರವರೂಪದ ಸಾವಯವ ದ್ರಾವಣ ಅಂತ ಹೇಳಬಹುದು. ಮುಖ್ಯವಾಗಿ ಈ ಬೀಜೋಪಚಾರ ಅಥವಾ ನಾಟಿ ಮಾಡೋದಕ್ಕಿಂತ ಮುಂಚೆ ಸಸಿಗಳನ್ನು ಆ ಒಂದು ದ್ರಾವಣದಲ್ಲಿ ಅದ್ದಿ ನಾವು ನಾಟಿ ಮಾಡೋದ್ರಿಂದ ಒಳ್ಳೆಯ ಒಂದು ಮೊಳಕೆ ಬರುವಲ್ಲಿ ಸಹಾಯಕಾರಿ. ಬೀಜಾಮೃತ ಒಂದು ಪರಿಣಾಮಕಾರಿ ದ್ರವ ರೂಪದ ಗೊಬ್ಬರವಾಗಿರುತ್ತೆ. ಇದು ಶೂನ್ಯ ಬಂಡವಾಳ ಕೃಷಿಯಲ್ಲಿ ಬಳಕೆಯಾಗುವ ಒಂದು ಮುಖ್ಯ ಪರಿಕರವಾಗಿರುತ್ತೆ. ಈ ದ್ರಾವಣವನ್ನು ತಯಾರಿಸಲು 5 ಕಿಲೋಗ್ರಾಂ ಆಕಳ ಸಗಣಿಯನ್ನು ತಿಳಿಯಾದ ಬಟ್ಟೆಯಲ್ಲಿ ಕಟ್ಟಿ 50 ಲೀಟರ್ ನೀರಿನ ಡ್ರಮ್ನಲ್ಲಿ ಒಂದು ರಾತ್ರಿ ತೂಗು ಹಾಕಬೇಕಾಗುತ್ತೆ. ಮಾರನೇ ದಿನ ಈ ಬಟ್ಟೆಯನ್ನು ನೀರಿನಲ್ಲಿ ಅದ್ದಿ ಚೆನ್ನಾಗಿ ಹಿಂಡಿ ಇದಕ್ಕೆ 5 ಲೀಟರ್ ಗೋಮೂತ್ರವನ್ನು ಬೆರೆಸಬೇಕು. ಅದೇ ರಾತ್ರಿ ನಾವು ಪ್ರತ್ಯೇಕವಾಗಿ 50 ಗ್ರಾಮ್ ಒಂದು ಸುಣ್ಣವನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಆ ದ್ರಾವಣವನ್ನು ತಯಾರು ಮಾಡಿ ಇಟ್ಟಿರಬೇಕು. ಅದನ್ನು ಮಾರನೇ ದಿನ ನಾವು ಅದನ್ನು ಈ ಒಂದು ಗೋಮೂತ್ರದ ಜೊತೆ ಅದನ್ನು ಸಹ ಮಿಕ್ಸ್ ಮಾಡುವಂಥದ್ದು. ಇದನ್ನು ಮೊದಲೇ ಸಗಣಿ ಮತ್ತು ಗೋಮೂತ್ರದಿಂದ ತಯಾರಿಸಿದ ದ್ರಾವಣಕ್ಕೆ ಬೆರೆಸಬೇಕು. ಬೀಜವನ್ನು ಅಥವಾ ಸಸ್ಯದ ತುಂಡುಗಳನ್ನು 1 ನಿಮಿಷ ಬೀಜಾಮೃತದಲ್ಲಿ ಅದ್ದಿ ತೆಗೆದು ಬಿತ್ತನೆಗೆ ಉಪಯೋಗಿಸುವುದು ಇದು ಬಹಳ ಮುಖ್ಯ. ಇದಲ್ಲದೆ ಸಾವಯವ ಕೃಷಿಕರು ವಿವಿಧ ಬೆಳೆಗಳಲ್ಲಿ ಪೋಷಕಾಂಶಗಳ ಪೂರೈಕೆಗೆ ಹಾಗೂ ಉತ್ತಮ ಬೆಳವಣಿಗೆಗೆ ಈ ಒಂದು ಗಂಜಲ, ಜೀವಾಮೃತ, ಬೀಜಾಮೃತ, ಸಸ್ಯಾಮೃತ, ಅಮೃತಪಾನಿ, ನಂದಿನಿ, ತೆಂಗಿನ ಎಳನೀರು, ಹಾಲು, ಮಜ್ಜಿಗೆ ಇತ್ಯಾದಿಗಳನ್ನು ಉಪಯೋಗಿಸುತ್ತಿದ್ದಾರೆ. ಇದರಿಂದ ಉತ್ತಮ ಫಲಿತಾಂಶ ಬಂದಿರತಕ್ಕಂಥದ್ದು. ಇಂಥವುಗಳನ್ನು ನಾವು ಹೆಚ್ಚು ಹೆಚ್ಚು ಅಳವಡಿಕೆ ಮಾಡ್ತಾ ಹೋದರೆ ಬೇರೆ ಒಂದು ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬನೆ ಆಗೋದನ್ನು ನಾವು ಕಡಿಮೆ ಮಾಡಬಹುದು. ಇದೇ ರೀತಿ ಬಯೋಡೈಜೆಸ್ಟರನ್ನು ಕೂಡ ಮಾಡಲಿಕ್ಕೆ ಕೃಷಿ ಇಲಾಖೆ ಇದೆಲ್ಲ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಈ ಬಯೋಡೈಜೆಸ್ಟರ್ ಅನ್ನುವಂಥದ್ದು ಇದರ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಬೋದು ಸರ್? ಇದು ಬಯೋಡೈಜೆಸ್ಟರ್ ಅಥವಾ ಜೀವಸಾರ ಅಂತ ಕರಿತೀವಿ. ಇದು ಒಂದು ಘಟಕವನ್ನು ನಾವು ನಿರ್ಮಾಣ ಮಾಡಬೇಕಾಗುತ್ತೆ. ಉತ್ಪಾದನಾ ಘಟಕ ದೊರಕುವ ಸಾರವು ಬೆಳೆಗಳಿಗೆ ಇದು ಒಂದು ಅಮೂಲ್ಯವಾದ ಆಹಾರಾಂಶವನ್ನು ನೀಡುವುದರ ಜೊತೆಗೆ ಹಲವು ರೋಗ ನಿರೋಧಕ ಶಕ್ತಿ ಗುಣಗಳನ್ನು ನೀಡುತ್ತೆ. ಇದು ಬಯೋಡೈಜೆಸ್ಟರ್ ಘಟಕ ಇದನ್ನು ಮೊದಲು ಮಾಡಲಿಕ್ಕೆ ನಾವು ಸಹಾಯಧನವನ್ನು ಕೃಷಿ ಇಲಾಖೆಯಿಂದ ಕೊಡ್ತಾ ಇದ್ರು. ಈಗ ಅದು ಮುಂದುವರಿಸಿದಾರೋ ಇಲ್ಲ ಗೊತ್ತಿಲ್ಲ. ಅದು ಶೇಕಡ 50%ರಷ್ಟು ಸಹಾಯಧನವನ್ನು ಕೊಟ್ಟಿದ್ದಾರೆ ಈಗಾಗಲೇ. ಅದರ ಗಾತ್ರ ಅಂದರೆ ಒಂದು 16 ಮೀಟರ್, 10 ಮೀಟರ್, 6 ಮೀಟರ್ ಉದ್ದಗಳ ಆಗಲ್ಲ ಮತ್ತು ಎತ್ತರದಲ್ಲಿ ಆ ಒಂದು ಗಾತ್ರದಲ್ಲಿ ನಾವು ನಿರ್ಮಾಣ ಮಾಡಬೇಕಾಗುತ್ತೆ. ಅದರಲ್ಲಿ ಔಷಧಿ ಗುಣ ಇರತಕ್ಕಂಥ ಈ ಒಂದು ಸಸ್ಯಗಳಾದ ಲಕ್ಕಿ, ಎಕ್ಕೆ, ಅಡಸಾಲ, ಬೇವು, ಸೀತಾಫಲ, ಬಜ್ಜೆ, ಚದುರಂಗ, ಕಿತ್ತಳೆ, ಹೊಂಗೆ, ಕಣಗಿಲ ಅಥವಾ ಇತರೆ ಸಾಮಾನ್ಯವಾಗಿ ಸಿಗ್ತಕ್ಕಂಥ ಕಳೆ ಸಸ್ಯಗಳನ್ನು, ಆಮೇಲೆ ಸಗಣಿ, ಗಂಜಲದ ಜೊತೆಗೆ ಸಾಕಷ್ಟು ನೀರು ಬೆರೆಸಿ ಬಯೋಡೈಜೆಸ್ಟರಲ್ಲಿ ಹಾಕಬೇಕಾಗುತ್ತೆ. ಅದನ್ನು ಮಿಶ್ರಣ ಮಾಡಿ 10-15 ದಿನಗಳವರೆಗೆ ಅದನ್ನು ನಾವು ಕಳಿಸಬೇಕು. ಅದರಿಂದ ಸೂಸಿ ಬಂದಂಥ ದ್ರಾವಣ ಅದು ಬೆಳೆಗಳಿಗೆ ಪೋಷಕಾಂಶವಾಗಿ ಮಾರ್ಪಾಟು ಹೊಂದುತ್ತೆ. ನೀರಿನ ಜೊತೆಗೆ ಇದನ್ನು ನಾವು ಹರಿಬಿಡ್ಬೋದು ನೇರವಾಗಿ ಅಥವಾ ಸಿಂಪಡಣೆ ಮಾಡ್ಬೋದು. 5%ರ ದ್ರಾವಣವನ್ನು ನಾವು ಇದು ಮಾಡಿ ಅಂದರೆ 100 ml 5 ml ಅಂತ ಅಥವಾ 100 ಲೀಟ್ರಿಗೆ 5 ಲೀಟ್ರನಷ್ಟು ನಾವು ಬೆರೆಸಿಬಿಟ್ಟು ಅದನ್ನು ಸಿಂಪಡಣೆ ಮಾಡ್ಬೋದು. ಇದರಿಂದ ಒಳ್ಳೆಯ ಒಂದು ಕೀಟ ರೋಗಗಳ ನಿರ್ವಹಣೆ ಮತ್ತು ಎಲ್ಲ ಪೋಷಕಾಂಶಗಳು ಒದಗಿ ಒಳ್ಳೆಯ ರೀತಿಯ ಬೆಳವಣಿಗೆ ಬಂದಿರೋದು ಕಂಡು ಬಂದಿದೆ. ಅದೇ ರೀತಿ ಎರೆಜಲ ಅಂತ ಬರುತ್ತೆ. ಎರೆಜಲ, ಎರೆ ಗೊಬ್ಬರ ನಾವು ಮಾಡಬೇಕಾದ್ರೆ ಎರೆಜಲ, ಅದರಿಂದ ಸೋಸಿ ಬಂದಂಥ ನೀರನ್ನು ಸಹ ನಾವು ಈ ಒಂದು ಸಸ್ಯ ಪ್ರಚೋದಕ ಅಥವಾ ಈ ಪೋಷಕಾಂಶಗಳಾಗಿ ಅದನ್ನು ನಾವು 2%ರ ದ್ರಾವಣದಲ್ಲಿ ಸಿಂಪಡಣೆ ಮಾಡ್ಬೋದು. ಈಗ ಮುಖ್ಯವಾಗಿ ಇಷ್ಟೆಲ್ಲ ಈ ಸಾವಯವ ಗೊಬ್ಬರಗಳನ್ನೆಲ್ಲ ನಾವು ಬಳಸುವುದರಿಂದ ಯಾವ ರೀತಿಯಲ್ಲಿ ಒಳ್ಳೆಯ ಪರಿಣಾಮಗಳು ಸಸ್ಯಗಳ ಮೇಲೆ ಬೀಳ್ತದೆ ಸರ್? ಈ ಸಾವಯವ ಗೊಬ್ಬರದಿಂದ ಜೀವ ವೈವಿಧ್ಯತೆ ವೃದ್ಧಿಯಾಗಿ ಮಣ್ಣು ಜೀವಂತವಾಗಿ ಬೆಳೆಗೆ ಒಂದು ಅವ್ಯಕ್ತ ಶಕ್ತಿಯನ್ನು ಕೊಟ್ಟು ಅವುಗಳ ಸೇವನೆಯಿಂದ ದೇಹ ಮತ್ತು ಮನಸ್ಸಿನ ಆರೋಗ್ಯ ವೃದ್ಧಿಸುವುದೆಂಬ ನಂಬಿಕೆ ಕೂಡ ಜನರಲ್ಲಿ ಇದೆ. ಸಾವಯವ ಗೊಬ್ಬರಗಳು ಮಣ್ಣನ್ನು ಜೀವಂತಗೊಳಿಸುತ್ತದೆ ಹಾಗೂ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳನ್ನು ಮತ್ತು ಇತರೆ ಜೀವಜಂತುಗಳ ಸಂಖ್ಯೆ ವೃದ್ಧಿಯಾಗುತ್ತದೆ. ಅಂದರೆ ಈ ಸಾವಯವ ವಸ್ತುಗಳೇ ಈ ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ. ಅವುಗಳು ಆಹಾರ ಸಿಕ್ತ ಅಂದರೆ ಅವುಗಳ ಚಟುವಟಿಕೆ ಹೆಚ್ಚಿಗಾಗುತ್ತೆ. ಅವುಗಳ ಚಟುವಟಿಕೆಯಿಂದ ಬಂದಂಥ ಏನು ಒಂದು ದ್ರಾವಣ ಅಥವಾ ದ್ರವ ರೂಪದ ವಸ್ತು, ಅವು ಬೆಳೆಗಳ ಬೆಳವಣಿಗೆ, ಬೇರುಗಳ ಬೆಳವಣಿಗೆ, ಸಸ್ಯಗಳ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂತೆ ಅವು ಪ್ರಚೋದನೆ ಮಾಡ್ತವೆ. ಆ ಸಸ್ಯದಿಂದ ಬಂದಂಥ ಒಂದು ಏನು ವಸ್ತು, ಇವುಗಳ ಒಂದು ಚಟುವಟಿಕೆಗೆ ಅನುಕೂಲ ಆಗಿರುತ್ತೆ. ಈ ರೀತಿ ಈ ಒಂದು ನಾವು ಪರಿಸರದಲ್ಲಿ ಜೀವ ವೈವಿಧ್ಯತೆಯನ್ನು ಹೆಚ್ಚಿಗೆ ಕಂಡುಕೊಂಡ್ರೆ ಅದು ಸುಸ್ಥಿರವಾಗಿರುತ್ತೆ, ಪರಿಸರ ಸುಸ್ಥಿರವಾಗಿರುತ್ತೆ, ಯಾವುದೇ ರೀತಿಯ ಒಂದು ಅವನತಿ ಕಡೆ ಅದು ಹೋಗಲಿಕ್ಕೆ ಬಿಡೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಹೆಚ್ಚು ಈ ಒಂದು ಸಾವಯವ ವಸ್ತುಗಳನ್ನು ನಾವು ಹೆಚ್ಚು ಹೆಚ್ಚು ಮಣ್ಣಲ್ಲಿ ಸೇರಿಸಬೇಕು. ಅದರಿಂದ ನೀರು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಹೆಚ್ಚಿಗೆ ಆಗುತ್ತೆ, ಅದು ಕೊಚ್ಚಿ ಹೋಗುವಂಥದ್ದು ತಪ್ಪುತ್ತೆ, ಮಣ್ಣು ಬರಡಾಗೋದು ತಪ್ಪುತ್ತೆ. ಮುಂದೆ ಇವೆಲ್ಲ ಒಂದು ಪರಿಸರ ಒಂದು ಸಂರಕ್ಷಣೆಗೆ ಒಂದು ಬುನಾದಿ ಅಂತ ನಾವು ಹೇಳ್ಬೋದು. ಒಳ್ಳೆಯದು ಸರ್. ಮುಖ್ಯವಾಗಿ ಈ ಸಾವಯವ ಗೊಬ್ಬರಗಳು ಮತ್ತು ಈ ದ್ರವರೂಪದ ಸಾವಯವ ಜೈವಿಕ ಗೊಬ್ಬರಗಳನ್ನು ಯಾವ ರೀತಿಯಲ್ಲಿ ನಾವು ತಯಾರಿಸ್ಬೋದು, ಹಾಗೆ ಬಳಸ್ಬೋದು, ಇದರಿಂದ ಏನು ಉಪಯೋಗ ಅನ್ನೋದ್ರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಜೈವಿಕ ಹಾಗೂ ದ್ರವರೂಪದ ಗೊಬ್ಬರಗಳ ಕುರಿತು ದಕ್ಷಿಣ ಕನ್ನಡ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ. ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ. ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ? ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ. ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ರಾಜ್ಯದಲ್ಲಿ ಒಟ್ಟು 637 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 36,000 50,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 36,000 44,000 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 27,500 29,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 7,500 10,500 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000 25,000 ರೂಪಾಯಿಗಳು, ಎರಡನೇ ವರ್ಗ 1,000 25,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಲ್ಗೆ 4,350 5,300 ರೂಪಾಯಿಗಳು, ಕಟಾ ಸಾಂಬಾರ್ ಕ್ವಿಂಟಲ್ಗೆ 3,500 4,100 ರೂಪಾಯಿಗಳು, IR8 ಕ್ವಿಂಟಲ್ಗೆ 3,450 4,250 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಲ್ಗೆ 2,150 2,400 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಲ್ಗೆ 4,200 5,000 ರೂಪಾಯಿಗಳು, ಕೆಂಪು ಕ್ವಿಂಟಲ್ಗೆ 4,400 5,000 ರೂಪಾಯಿಗಳು, ಕಪ್ಪು ಕ್ವಿಂಟಲ್ಗೆ 4,500 5,200 ರೂಪಾಯಿಗಳು, ಮೆಣಸು ಕ್ವಿಂಟಲ್ಗೆ 19,000 30,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 13,000 70,500 ರೂಪಾಯಿಗಳು, ಬಾಳೆಕಾಯಿ ಮೈಸೂರು

ಕಾರ್ಯಕ್ರಮದ ಮುಂದೆ ಕೇಳಿ. ಇವನಾರವ ಇವನಾರವ ಇವನಾರವ ನೆಂದಿನಿಸದಿರಯ್ಯಾ.